ಶ್ವಾಸಕೋಶ ಕ್ಷಯರೋಗದ ಕುರಿತು ಡಾಕ್ಟರ್ ಹರ್ಷ ಹಂಜೆಯವರು ಮಾಹಿತಿಯನ್ನು ಮಾಡಿಕೊಡ್ತಾರೆ. ಮೇಡಮ್ ಮಾತಾಡಿ. ಕೇಳುಗರೆಲ್ಲ ನನ್ನ ನಮಸ್ಕಾರಗಳು. ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯೂಬೋಕ್ಯುಲೋಸಿಸ್ ಎಂಬ ಬ್ಯಾಕ್ಟೀರಿಯಾದಿಂದ ಉಂಟಾಗುವಂತಹ ಒಂದು ಮಾರಕ ರೋಗ. ಇದು ಪ್ರಮುಖವಾಗಿ ಶ್ವಾಸಕೋಶಗಳಿಗೆ ಹಾನಿ ಉಂಟು ಮಾಡ್ತದೆ. ಪ್ರಪಂಚದ ಒಟ್ಟು ಕ್ಷಯರೋಗಿಗಳ ಸಂಖ್ಯೆಯಲ್ಲಿ 1/4 ಭಾರತ ದೇಶದಲ್ಲಿದ್ದಾರೆ. ಅಂದರೆ 10.4 ಹೊಸ ರೋಗಿಗಳಲ್ಲಿ ಸುಮಾರು 2.8 ನಮ್ಮ ದೇಶದವರಾಗಿದ್ದಾರೆ. ಭಾರತದಲ್ಲಿ 4.5 ಕ್ಷಯರೋಗಿಗಳು ಪ್ರತಿ ವರ್ಷ ಸಾವನ್ನಪ್ಪುತ್ತಿದ್ದಾರೆ. ಅಂದರೆ 5 ಇಬ್ಬರು ಕ್ಷಯರೋಗಿಗಳು ಮರಣ ಹೊಂದುತ್ತಿದ್ದಾರೆ. ಈ ಅಂಕಿ ಅಂಶಗಳು ಈ ರೋಗದ ಸಮಸ್ಯೆ ಎಷ್ಟು ಗಂಭೀರವಾದದ್ದೆಂಬುದನ್ನು ನಮಗೆ ತಿಳಿಸಿಕೊಡ್ತದೆ. ಕ್ಷಯರೋಗದಲ್ಲಿ ಶ್ವಾಸಕೋಶದ ಕ್ಷಯ ಮತ್ತು ಶ್ವಾಸಕೋಶೇತರ ಕ್ಷಯ ಎಂಬ ಎರಡು ವಿಧಗಳಿವೆ. ಶ್ವಾಸಕೋಶ ಕ್ಷಯರೋಗಿ ಕೆಮ್ಮಿದಾಗ ಕಫದಲ್ಲಿರುವ ರೋಗಾಣುವಿನಿಂದ ಈ ರೋಗ ಹರಡುತ್ತದೆ. ರೋಗಿಯು ಕೆಮ್ಮಿದಾಗ, ಸೀನಿದಾಗ ಅಥವಾ ಉಗುಳಿದಾಗ ತುಂತುರು ಹನಿಗಳ ಮೂಲಕ ಈ ರೋಗಾಣು ಗಾಳಿಯಲ್ಲಿ ಪಸರಿಸುತ್ತವೆ ಮತ್ತು ಆರೋಗ್ಯವಂತ ಮನುಷ್ಯ ಉಸಿರಾಡಿದಾಗ ಈ ರೋಗಾಣುಗಳು ಶ್ವಾಸಕೋಶವನ್ನು ಸೇರಿಕೊಂಡು ಸೋಂಕನ್ನು ಉಂಟು ಮಾಡುತ್ತವೆ. ಈ ವ್ಯಕ್ತಿಯ ರೋಗ ಪ್ರತಿರೋಧಕ ಶಕ್ತಿ ಕುಗ್ಗಿದಾಗ ರೋಗ ಉಂಟಾಗುತ್ತದೆ. ಕ್ಷಯ ರೋಗಕ್ಕೆ ಯಾರು ಬೇಕಾದರೂ ತುತ್ತಾಗಬಹುದು. ಯಾವ ವಯಸ್ಸಿನಲ್ಲಾದರೂ ರೋಗ ಉಂಟಾಗಬಹುದು. ರೋಗ ನಿರೋಧಕ ಶಕ್ತಿ ದುರ್ಬಲವಾಗಿರುವವರು ಅಂದರೆ ಈ ರೋಗ ಸಾಮಾನ್ಯವಾಗಿ ಸಕ್ಕರೆ ಕಾಯಿಲೆ ಇರುವವರು, HIV ಸೋಂಕು ಉಳ್ಳವರು, ಕಿಡ್ನಿ ವಿಫಲತೆಯಿಂದ ಬಳಲುತ್ತಿರುವವರು, ಅಪೌಷ್ಟಿಕತೆ, ಸಾರಾಯಿ ಕುಡಿಯುವವರು, ಬೀಡಿ ಸಿಗರೇಟು ಸೇದುವರಲ್ಲಿ ಹೆಚ್ಚಿನದಾಗಿ ಕಂಡುಬರುತ್ತದೆ. ಈಗ TB ರೋಗದ ಲಕ್ಷಣದ ಬಗ್ಗೆ ತಿಳಿದುಕೊಳ್ಳೋಣ. 2 ಅಥವಾ ಹೆಚ್ಚಿನ ಅವಧಿಯ ಕಫಸಹಿತ ಕೆಮ್ಮು, ಕಫದಲ್ಲಿ ರಕ್ತ ಬೀಳೋದು, ಸಂಜೆ ವೇಳೆಯಲ್ಲಿ ಜ್ವರ, ರಾತ್ರಿ ಬೆವರುವಿಕೆ, ಸುಸ್ತು ಆಗುವುದು, ಹಸಿವು ಆಗದೇ ಇರುವುದು, ತೂಕ ಕಡಿಮೆಯಾಗುವುದು ಶ್ವಾಸಕೋಶ ಕ್ಷಯ ರೋಗದ ಲಕ್ಷಣಗಳಾಗಿವೆ. ಈ ರೀತಿಯ ಲಕ್ಷಣಗಳು ಕಂಡು ಬಂದಲ್ಲಿ ವೈದ್ಯರನ್ನು ಸಂಪರ್ಕಿಸಿ ಕಫ ಪರೀಕ್ಷೆ ಮಾಡಿಸಿಕೊಳ್ಳುವುದು ತುಂಬ ಅತಿ ಅವಶ್ಯಕ. ಕಫ ಪರೀಕ್ಷೆ ರೋಗವನ್ನು ಪತ್ತೆ ಹಚ್ಚುವ ಒಂದು ಸರಳ ಮತ್ತು ಖಚಿತವಾದಂತಹ ವಿಧಾನ. ಬೆಳಗಿನ ಜಾವ ಬರುವ ಕಫ ಮತ್ತು 2-3 ನಂತರದ ಕಫ ಎರಡು ಪರೀಕ್ಷೆಯನ್ನು ಮಾಡಲಾಗುವುದು. ಕಫದ ಮೈಕ್ರೋಸ್ಕೋಪ್ ಪರೀಕ್ಷೆಯ ಮೂಲಕ ರೋಗಾಣುಗಳನ್ನು ಪತ್ತೆ ಹಚ್ಚಬಹುದು. ಕಫದ CB0 ಪರೀಕ್ಷೆ ಅಂದರೆ ಕ್ಯಾಟ್ರಿಜ್ ಬೇಸ್ಡ್ ನ್ಯೂಕ್ಲಿಕ್ ಆಸಿಡ್ ಆಂಪ್ಲಿಫಿಕೇಶನ್ ಟೆಸ್ಟ್, ಈ ಟೆಸ್ಟಿಂದ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅನ್ನೋ ಜೀವಾಣುವನ್ನು ಪತ್ತೆ ಹಚ್ಚುವುದರ ಜೊತೆಗೆ MDR-TB ಅಂದರೆ ಔಷಧ ನಿರೋಧಕ TB ಕೂಡ ಪತ್ತೆ ಹಚ್ಚಲು ಸಹಾಯಕವಾಗಿದೆ. ಎದೆಯ ಕ್ಷಕಿರಣ ಪರೀಕ್ಷೆ ಕೂಡ ಸಹಾಯ ಮಾಡುತ್ತದೆ. ರೋಗದ ಲಕ್ಷಣಗಳು ಇದ್ದು ಆದರೆ ಕಫ ಪರೀಕ್ಷೆಯಿಂದ ಅದನ್ನು ಖಚಿತಪಡಿಸಿಕೊಳ್ಳಲು ಆಗದೇ ಇದ್ದಾಗ ಎದೆಯ CT ಸ್ಕ್ಯಾನಿಂಗ್ ಮತ್ತು ಬ್ರಾಂಕೋಸ್ಕೋಪಿಯಂತಹ ಪರೀಕ್ಷೆಗಳು ಅಗತ್ಯವಾಗಿವೆ. ಕ್ಷಯ ರೋಗದ ಲಕ್ಷಣಗಳು ಕಂಡು ಬಂದಲ್ಲಿ ರೋಗವನ್ನು ಬೇಗನೆ ಗುರುತಿಸಿ ನಿರ್ದಿಷ್ಟ ಚಿಕಿತ್ಸೆಯನ್ನು ಪ್ರಾರಂಭ ಮಾಡುವುದು ತುಂಬ ಅವಶ್ಯಕ. ಸೋಂಕು ತಗುಲಿದ ವ್ಯಕ್ತಿ 1 10-15 ಸೋಂಕು ತಗಲಿಸಬಹುದು. ಸೂಕ್ತ ಚಿಕಿತ್ಸೆ ಪಡೆಯದಿದ್ದಲ್ಲಿ ರೋಗ ಮತ್ತಷ್ಟು ಉಲ್ಬಣಗೊಂಡು ಮಾರಕವಾಗುವ ಸಾಧ್ಯತೆ ಹೆಚ್ಚಾಗುತ್ತದೆ. ಆದ್ದರಿಂದ ಸೂಕ್ತ ಚಿಕಿತ್ಸೆಯಿಂದ ರೋಗದಿಂದಾಗುವ ತೀವ್ರ ರೋಗ ಮತ್ತು ಮರಣವನ್ನು ತಪ್ಪಿಸುವುದರ ಜೊತೆಗೆ ಬೇರೆಯವರಿಗೆ ಸೋಂಕು ತಗಲುವುದನ್ನು ಕೂಡ ತಡೆಗಟ್ಟಬಹುದು. ರೋಗದ ಲಕ್ಷಣಗಳು ಕಂಡು ಬಂದಲ್ಲಿ ತಾತ್ಸಾರ ಮಾಡದೆ ಅರೆಯ ವೈದ್ಯರನ್ನು ಸಂಪರ್ಕಿಸಬೇಕು. ಈ ರೋಗವನ್ನು ಸಂಪೂರ್ಣವಾಗಿ ಗುಣಪಡಿಸಬಹುದಾ? ಹೌದು. ಸರಿಯಾದ ಔಷಧಿಯನ್ನು ಸರಿಯಾದ ಪ್ರಮಾಣದಲ್ಲಿ ಸೂಕ್ತ ಕಾಲಾವಧಿಯವರೆಗೆ ತೆಗೆದುಕೊಂಡಲ್ಲಿ TBಯನ್ನು ಸಂಪೂರ್ಣವಾಗಿ ಗುಣಪಡಿಸಬಹುದು. ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮ ಅಂದರೆ ನ್ಯಾಷನಲ್ ಟ್ಯೂಬರ್ಕ್ಯುಲೋಸಿಸ್ ಎಲಿಮಿನೇಷನ್ ಪ್ರೋಗ್ರಾಂ, ಇದರ ಅಡಿಯಲ್ಲಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕ್ಷಯರೋಗದ ಪತ್ತೆ ಹಚ್ಚುವಿಕೆ ಮತ್ತು ಚಿಕಿತ್ಸೆ ಸಂಪೂರ್ಣವಾಗಿ ಉಚಿತವಾಗಿ ಲಭ್ಯವಿದೆ. ಕ್ಷಯರೋಗವನ್ನು ಪತ್ತೆ ಹಚ್ಚಿದ ಮೇಲೆ ಟ್ರೀಟ್ಮೆಂಟ್ ಸಪೋರ್ಟರ್ ಅಂತ ಒಬ್ಬರನ್ನ ಗುರುತಿಸಲಾಗುತ್ತದೆ. ಇವರ ನೇರ ನಿಗಾದಲ್ಲಿ ಚಿಕಿತ್ಸೆಯ ವಿಧಾನ ಮತ್ತು ಅವಧಿಯು ಕ್ಷಯರೋಗಿಯ ಡ್ರಗ್ ಸೆನ್ಸಿಟಿವ್ TBನ ಅಥವಾ ಡ್ರಗ್ ರೆಸಿಸ್ಟೆಂಟ್ TB ಅನ್ನೋದ್ರ ಮೇಲೆ ನಿರ್ಭರವಾಗುತ್ತದೆ. ಡ್ರಗ್ ಸೆನ್ಸಿಟಿವ್ TB ಈ ರೋಗಿಗೆ ಚಿಕಿತ್ಸೆಯನ್ನು 6 ನೀಡಲಾಗುತ್ತದೆ. ಇದು 4 ಪರಿಣಾಮಕಾರಿ ಔಷಧಿಗಳು ಅಂದರೆ ಐಸೋನಿಯಾಸಿಡ್, ರಿಫಾಂಪಿಸಿಡ್, ಪೈರಜಿನಮೈಡ್ ಮತ್ತು ಇಥಾಂಬಿಟಾಲ್, ಈ 4 ಔಷಧಿಗಳನ್ನು ಒಳಗೊಂಡಿರುತ್ತದೆ. ರೋಗಿಯು ಮಾತ್ರೆಗಳನ್ನು ದಿನನಿತ್ಯ ತೆಗೆದುಕೊಳ್ಬೇಕು. ಈ FDC ಮಾತ್ರೆಗಳು ಅಂದರೆ ಫಿಕ್ಸ್ ಡೋಸ್ ಕಾಂಬಿನೇಷನ್ ಮಾತ್ರೆಗಳು ಎಲ್ಲ ಔಷಧಿಯನ್ನು ಹೊಂದಿದ್ದು ರೋಗಿಯ ತೂಕದ ಅನುಸಾರವಾಗಿ ಕೊಡಲಾಗುತ್ತದೆ. ಎಲ್ಲ ಔಷಧಿಗಳನ್ನು ಪ್ರತಿದಿನ ಒಂದೇ ಕಾಲಕ್ಕೆ ತೆಗೆದುಕೊಳ್ಬೇಕು. ಹಾಗಾದರೆ ಈ ಚಿಕಿತ್ಸೆಯಿಂದ ಏನಾದರೂ ಅಡ್ಡಪರಿಣಾಮಗಳು ಆಗುತ್ತವಾ? ಹೌದು, ಅಡ್ಡಪರಿಣಾಮಗಳು ಚಿಕಿತ್ಸೆ ಯಾವುದೇ ಹಂತದಲ್ಲಾದರೂ ಕಂಡುಬರಬಹುದು. ಆದರೆ ಇವು ಕೆಲವೇ ರೋಗಿಗಳಲ್ಲಿ ಕಂಡುಬರುತ್ತವೆ. ಅಂತಹ ಸಂದರ್ಭದಲ್ಲಿ ಚಿಕಿತ್ಸೆಯನ್ನು ನಿಮ್ಮಷ್ಟಕ್ಕೆ ನೀವೇ ನಿಲ್ಲಿಸದೆ ನಿಮ್ಮ ವೈದ್ಯರನ್ನು ಸಂಪರ್ಕಿಸುವುದು ಅತಿ ಅವಶ್ಯಕ. ಈ ಔಷಧಿಗಳು ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ರೋಗಾಣುಗಳನ್ನು ಕೊಲ್ಲುತ್ತವೆ ಅಥವಾ ಈ ರೋಗಾಣುಗಳನ್ನು ಬೆಳೆಯಲು ಬಿಡುವುದಿಲ್ಲ. ಚಿಕಿತ್ಸೆಯಿಂದ ಕ್ಷಯರೋಗಿಯ ಆರೋಗ್ಯ ಸ್ಥಿತಿ ಉತ್ತಮಗೊಳ್ಳುತ್ತದೆ. ಕೆಮ್ಮು, ಕಫ, ಜ್ವರ ಕಡಿಮೆಯಾಗುತ್ತಾ ಬರುತ್ತದೆ. ಹಸಿವು ಚೆನ್ನಾಗುತ್ತೆ, ಜೊತೆಗೆ ದೇಹಸ್ಥಿತಿ ಕೂಡ ಸುಧಾರಿಸುತ್ತದೆ. ಹಾಗಾದರೆ ದೇಹಸ್ಥಿತಿ ಸುಧಾರಿಸಿದೆ ಎಂದು ಚಿಕಿತ್ಸೆಯನ್ನು ಮಧ್ಯದಲ್ಲಿ ನಿಲ್ಲಿಸಬಹುದೇ? ಇಲ್ಲ, ಚಿಕಿತ್ಸೆಯನ್ನು ಮಧ್ಯದಲ್ಲಿ ನಿಲ್ಲಿಸದೆ ನಿಗದಿತ ಸೂಕ್ತ ಕಾಲಾವಧಿಯವರೆಗೆ ನಿಯಮಿತವಾಗಿ ತೆಗೆದುಕೊಳ್ಳುವುದು ತುಂಬ ಅವಶ್ಯ. ಚಿಕಿತ್ಸೆ ನಿಯಮಿತವಾಗಿರದೆ ಅಥವಾ ಮಧ್ಯದಲ್ಲೇ ಚಿಕಿತ್ಸೆಯನ್ನು ನಿಲ್ಲಿಸಿದರೆ ಏನಾಗುತ್ತದೆ? ಆವಾಗ TB ಲಕ್ಷಣಗಳು ಹದಗೆಡುತ್ತವೆ, ರೋಗಿಯು ಸಾವನ್ನು ಕೂಡ ಆಗಬಹುದು. ನಿಯಮಬದ್ಧವಿಲ್ಲದ ಚಿಕಿತ್ಸೆಯಿಂದ ರೋಗಾಣುಗಳು ಔಷಧಿಗೆ ಪ್ರತಿರೋಧಕ ಶಕ್ತಿಯನ್ನು ಬೆಳೆಸಿಕೊಂಡು MDR-TB ಆಗಿ ಬದಲಾಗುವ ಸಾಧ್ಯತೆ ಹೆಚ್ಚಾಗುತ್ತದೆ. ಆವಾಗ ಚಿಕಿತ್ಸೆ ಮತ್ತಷ್ಟು ಕಠಿಣವಾಗಿರುತ್ತದೆ. ಕ್ಷಯರೋಗಿಯು ರೋಗವನ್ನು ಕುಟುಂಬದವರಿಗೆ ಮತ್ತು ಸುತ್ತಮುತ್ತಲಿನವರಿಗೂ ಹಬ್ಬಿಸಬಹುದು. ಆದ್ದರಿಂದ ಚಿಕಿತ್ಸೆಯನ್ನು ಸರಿಯಾಗಿ ನಿಗದಿತ ಅವಧಿಯವರೆಗೆ ಸಂಪೂರ್ಣವಾಗಿ ತೆಗೆದುಕೊಳ್ಳುವುದು ತುಂಬ ಅವಶ್ಯ. ಈಗ ಕ್ಷಯರೋಗ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡೋದನ್ನು ಹೇಗೆ ತಡೆಗಟ್ಟಬಹುದು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ರೋಗವನ್ನು ದೂರವಿಡಿ, ಆದರೆ ರೋಗಿಯನ್ನು ಅಲ್ಲ. ರೋಗ ಪೀಡಿತ ವ್ಯಕ್ತಿಯ ಹಸ್ತಲಾಗವ, ಊಟವನ್ನು ಅಥವಾ ತಟ್ಟೆಗಳನ್ನು ಹಂಚಿಕೊಳ್ಳುವುದರಿಂದ ಯಾವುದೇ ಅಪಾಯವಿಲ್ಲ. ರೋಗಿಯು ಕೆಮ್ಮುವ ಸಂದರ್ಭದಲ್ಲಿ ಬಾಯಿಗೆ ಕರವಸ್ತ್ರವನ್ನು ಅಡ್ಡವಿಡಬೇಕು. ಸಾರ್ವಜನಿಕ ಸ್ಥಳದಲ್ಲಿ ಕೆಮ್ಮುವುದು ಉಗುಳುವುದು ಬೇಡ. ರೋಗಿ ವಾಸಿಸುತ್ತಿರುವ ಕೋಣೆಯಲ್ಲಿ ವಾಯು ಸಂಚಾರ ಯಥೇಚ್ಛವಾಗಿರಬೇಕು. ಕ್ಷಯರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ಕೊಡಿಸುವುದರ ಜೊತೆಗೆ ಮಾನಸಿಕ ಧೈರ್ಯ ತುಂಬುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಇವಾಗ MDR-TBಯನ್ನು ತಡೆಗಟ್ಟುವುದು ಹೇಗೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. TB ರೋಗಿಯು ಔಷಧಿಯನ್ನು ಕಡಿಮೆ ಪ್ರಮಾಣದಲ್ಲಿ, ಅಂದರೆ ಕಡಿಮೆ ಡೋಸಿನಲ್ಲಿ ಮತ್ತು ಚಿಕಿತ್ಸೆಯಲ್ಲಿರುವ 4 ಔಷಧಿಗಳನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಳ್ಳದೇ ಇದ್ದಾಗ MDR-TB ಉಂಟಾಗುತ್ತದೆ. ಆದ್ದರಿಂದ TB ತಜ್ಞರಿಂದ ಚಿಕಿತ್ಸೆಯನ್ನು ಪಡೆಯುವುದು ತುಂಬ ಅವಶ್ಯಕ. ಚಿಕಿತ್ಸೆಯನ್ನು ಸಂಪೂರ್ಣವಾಗಿ ನಿಯಮಿತವಾಗಿ ತೆಗೆದುಕೊಳ್ಳಬೇಕು. ಇದರಿಂದ ರೋಗಿಯು ತನ್ನ ಆರೋಗ್ಯವನ್ನು ಸುಧಾರಿಸುವುದರ ಜೊತೆಗೆ ತನ್ನ ಕುಟುಂಬದವರನ್ನು TBಯಿಂದ ಕಾಪಾಡಬಹುದು. ಜನರಲ್ಲಿ ಕ್ಷಯರೋಗದ ಬಗ್ಗೆ, ಅಂದರೆ ಈ ರೋಗದ ಲಕ್ಷಣಗಳು, ಪತ್ತೆ ಹಚ್ಚುವ ವಿಧಾನವೇನು ಮತ್ತು ಚಿಕಿತ್ಸೆಯ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಪ್ರತಿ ವರ್ಷ March 24 ವಿಶ್ವ ಕ್ಷಯರೋಗ ದಿನವೆಂದು ಆಚರಿಸಲಾಗುತ್ತದೆ. ಕ್ಷಯರೋಗವನ್ನು ದೂರವಿಡೋಣ, ರೋಗಿಯನ್ನಲ್ಲ. ಕ್ಷಯರೋಗವೆಂದರೆ ಭಯಬೇಡ. ನಿಯಮಿತ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಳುವುದರಿಂದ ಕ್ಷಯರೋಗವನ್ನು ಗುಣಪಡಿಸಬಹುದು ಮತ್ತು ಕ್ಷಯರೋಗವನ್ನು ಕೊನೆಗಾಣಿಸಬಹುದು. ಧನ್ಯವಾದಗಳು. ಡಾಕ್ಟರ್, ಈಗ ನಮ್ಮ ಕೇಳುಗರು ಕರೆಯನ್ನು ಮಾಡ್ತಾ ಇದಾರೆ, ನೋಡೋಣ. ಹಲೋ ಸರ್, ನಾವು ಎಡ್ಪಟ್ ಶಾಪ್ ಕತ್ತಿಂದ ಮಾತಾಡೋದು. ನಮಸ್ಕಾರ, ಹೇಳ್ರಿ. ನಮಸ್ಕಾರ ಡಾಕ್ಟರ್, ಇದ್ರೊಳಗ ಊಟದ ಪದ್ಧತಿ ಹೆಂಗಿರ್ಬೇಕು ರೀ? ಡಾಕ್ಟರ್ ಹೇಳ್ತಾರೆ ಕೇಳ್ರಿ. ಇದರಲ್ಲಿ ಊಟದ ಪದ್ಧತಿ ಅಥವಾ ಏನು ಪತ್ತೆ ಅಂತ ಏನು ಇರೋದಿಲ್ಲ. ಆದ್ರೆ ಪ್ರೋಟೀನ್ ಹೆಚ್ಚು ಇರುವಂತ ಆಹಾರ ತಗೊಳ್ಬೇಕು, ಅಂದ್ರೆ ಮೊಟ್ಟೆ, ಮೊಳಕೆ ಬರಿಸಿದ ಕಾಳು, ಮತ್ತೆ ನಾವು ಡೈಲಿ ಏನ್ ಸರಿಯಾಗಿ ಊಟ ತಗೊಳ್ತೀವೋ ಅದ್ ತಗೊಂಡ್ರೆ ಸಾಕು. ಓಕೆ, ಮುಂದಿನ ಕಡೆ ನೋಡೋಣ. ಹಲೋ ಹಲೋ, ಹೇಳ್ರಿ, ಯಾರು ಮಾತಾಡೋದು? ಹೇಳ್ರಿ, ನೇರವಾಗಿ ಪ್ರಶ್ನೆ ಇರ್ಲಿ, ಡಾಕ್ಟರ್ ಇದಾರೆ, ಮಾತಾಡಿ. ಓಎಸ್ಎ ಅಂತ ಹೇಳ್ತೀವಿ, ಅದ್ರ ಬಗ್ಗೆ ನೀವು ಒಂದ್ಸಲ ಪರೀಕ್ಷೆ ಮಾಡಿಸ್ಕೊಳ್ಳಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ. ಮುಂದಿನ ಕರೆ ನೋಡೋಣ. ಹಲೋ ಹಲೋ ಡಾಕ್ಟರ್ ನಮಸ್ಕಾರ, ನಾ ಧ್ರುವ ಹರಂಸಾಗರ್ ಅಂತ ಹೇಳಿ ಬಾಳ್ಕೋಟಿಂದ ಮಾತಾಡ್ಕತ್ತೀನಿ. ಡಾಕ್ಟರ್ ಇದ್ರೆ ಮಾತಾಡ್ತೀನಿ. ಕಾಲ್ ಮಾತಾಡ್ತಾರ. ಈಗ ಈ ಶ್ವಾಸಕೋಶ ರೆಸ್ಪಿರೇಟರಿ ಆರ್ಗನ್ಸ್ ಡ್ಯಾಮೇಜ್ ಆದ ಹೊತ್ನಾಗ ಟ್ಯೂಬರ್ಕ್ಯುಲೋಸಿಸ್ನಾಗ ವೆಸ್ಟರ್ನ್ ಕಂಟ್ರೀಸ್ನಾಗ ರೆಸ್ಪಿರೇಟರಿ ಆರ್ಗನ್ಸ್ ಚೇಂಜ್ ಮಾಡ್ಬಿಡ್ತಾರ, ಶ್ವಾಸಕೋಶ ಕೇಶಕೋಶ ಎಲ್ಲ. ಮತ್ತ ಮನುಷ್ಯರ್ ಸಿಗಲಿಲ್ಲ ಅಂದ್ರೆ ಇಮ್ಯೂನ್ ಸಪ್ರೇಷನ್ ಮಾಡಿ ಅನಿಮಲ್ಸ್ ದಾಖಲೆ ಟ್ರೈ ನಡೆಸ್ಯಾರ, ಅದು ನಮ್ಮ ಇಂಡಿಯಾ ಒಂದು. ಆಮೇಲೆ ಲಂಗ್ಸ್ ಸ್ಪ್ರೆಡ್ ಆರ್ ವರ್ಕ್ ಮನುಷ್ಯ ವರ್ಕ್ ಮಾಡಬಹುದೇನಂತ ಹೇಳಿ ಇದನ್ನೊಂದು ಎರಡು ಪ್ರಶ್ನೆ ಇದ್ರು ಡಾಕ್ಟರ್. ಎರಡನೇ ಪ್ರಶ್ನೆ ಏನು ಸರ್ ನಿಮ್ದು? ನಿಮ್ಮ ರೇಡಿಯೋ ಸೆಟ್ ದೂರ ಇಡ್ರಿ. ಹಲೋ, ಎರಡನೇ ಪ್ರಶ್ನೆ ಏನು ಇನ್ನೊಂದೊಮ್ಮೆ ಸ್ಪಷ್ಟವಾಗಿ ಕೇಳಿ. ಪ್ರಶ್ನೆ ಅಂದ್ರೆ ಒಂದೇ ಲಗ್ದಿಂದ ಮನುಷ್ಯ ವರ್ಕ್ ಮಾಡಬಹುದೇನು? ಒಂದ್ ಲಂಗ್ ಡ್ಯಾಮೇಜ್ ಆಗ್ತಾರೆ, ಒಂದೇ ಶ್ವಾಸ ಮಾಡಬಹುದೇನು? ಹೇಳ್ತಾರೆ ಕೇಳ್ರಿ, ಚೇಂಜ್ ಮಾಡಬಹುದೇನು? ವೆಸ್ಟರ್ನ್ ಕಂಟ್ರೀಸ್ ಮಾಡ್ತಾರೆ, ರೆಸ್ಪಿರೇಟರಿ ಆರ್ಗನ್ ಚೇಂಜ್ ಮಾಡ್ಬಿಡ್ತಾರೆ. ಡಾಕ್ಟರ್ ಮಾತಾಡ್ತಾರೆ, ಅವ್ರಿಗೆ ಮಾತಾಡಕ್ಕೆ ಅವಕಾಶ ಕೊಡಿ. ಮೊದಲೇ ಹೇಳ್ದಂಗೆ ಟ್ಯೂಬರ್ಕ್ಯುಲೋಸ್ ಅನ್ನೋದು ಒಂದು ಬ್ಯಾಕ್ಟೀರಿಯಾ ರೋಗ, ಅದಕ್ಕೆ ಮೇನ್ ಟ್ರೀಟ್ಮೆಂಟ್ ಅಂದರೆ ಆ್ಯಂಟಿ ಟ್ಯೂಬರ್ಕ್ಯುಲರ್ ಡ್ರಗ್ಸ್ ಇದೇ ಇರೋದು. ಇನ್ನು ಲಂಗ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಕೇಳಿದರೆ ಅದು ಇನ್ನೂ ಬೇರೆ ಅನಿಮಲ್ ತೊಗೊಂಡು ಟ್ರಾನ್ಸ್ಪ್ಲಾಂಟ್ ಮಾಡೋದು ಇನ್ನೂ ನಮ್ಮ ದೇಶದಲ್ಲಿ ಇನ್ನೂ ಬಂದಿಲ್ಲ. ಆ್ಯಂಡ್ ನೀವು ಕೇಳಿರೋ ಎರಡನೇ ಪ್ರಶ್ನೆ ಪ್ರಕಾರ ಒಂದೇ ಶ್ವಾಸಕೋಶ ಇದ್ದ ಕೆಲಸ ಜೀವನ ಮಾಡ್ಬೋದಾ ಅಂತ, ಹೌದು ಸರ್, ಜೀವನ ಮಾಡ್ಬೋದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ ನೋಡೋಣ ರೀ ಡಾಕ್ಟರ್. ಹಲೋ ಹಲೋ ನಮಸ್ತೆ ಸರ್. ನಮಸ್ಕಾರ ರೀ, ಯಾರು ಮಾತಾಡೋದು? ಸರ್, ನಾನು ಬೆಳಗಾವಿ ಜಿಲ್ಲೆ ರಾಯಘರ್ ತಾಲೂಕು ಮೂಲಕೋಡದಿಂದ ಶಿವಲಿಂಗಯ್ಯ ಹಿರೇಮಠ ಮಾತಾಡೋದು. ಶಿವಲಿಂಗ ಅವರೇ, ಡಾಕ್ಟರ್ ಇದ್ದಾರೆ, ನೇರವಾಗಿ ಪ್ರಶ್ನೆ ಕೇಳ್ರಿ. ಡಾಕ್ಟರ್ ಅವ್ರಿಗೆ ನಮಸ್ಕಾರ ರೀ. ನಮಸ್ತೆ ಸರ್, ಹೇಳಿ ಸರ್. ಮೇಡಮ್ ಅವ್ರೆ ನಮಸ್ಕಾರ. ನಮಸ್ಕಾರ ಮೇಡಮ್ ರೀ. ನನ್ನ ಪ್ರಶ್ನೆ ಏನಂದ್ರೆ ರೀ, ಈಗ ನಮ್ಮ ಜೀವನದಲ್ಲಿ ಒಮ್ಮೆಯೂ ಬರಹ ಹಾಗೆ ಅಂದ್ರೆ ಶ್ವಾಸಕೋಶ ಕ್ಷಯ ರೋಗ ಬರದೆ ಆಗಿರುವಂತ ಏನಾದ್ರೂ ಮುನ್ನೆಚ್ಚರಿಕೆ ಇದ್ರೆ ಹೇಳಿ. ಒಟ್ಟು ಬರ್ಲೇಬಾರ್ದ್ರಿ, ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತೀವಲ್ರಿ. ಸರ್, ನೀವು ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಿ. ನೀವೇ ಹೇಳ್ದಂತೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಸೊ ನಾನು ನಿಮ್ಗೆ ಆಗಲೇ ಹೇಳ್ದಂತೆ ಈ ರೋಗ ಯೂಶ್ವಲಿ ಇಮ್ಯುನಿಟಿ ಅಂದರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋ ಅಂಥವ್ರಲ್ಲಿ ತುಂಬ ಕಾಣ್ಕೊಳ್ಳುತ್ತೆ. ಸೊ ಅದಕ್ಕೆ ನಾವು ನಮ್ಮ ಆರೋಗ್ಯವನ್ನು ಉತ್ತಮ ಸ್ಥಿತಿಯಲ್ಲಿ ಇಟ್ಕೋಬೇಕು. ಅದಕ್ಕೆ ಒಂದು ಪೌಷ್ಟಿಕ ಆಹಾರ ಸೇವನೆ ಮಾಡೋದಾಗಲಿ, ನಿಯಮಿತ ವ್ಯಾಯಾಮವನ್ನು ಮಾಡುವುದು ತುಂಬ ಇಂಪಾರ್ಟೆಂಟ್. ಜೊತೆಗೆ ಸರಾಯಿ ಕುಡಿಯೋದು, ಬೀಡಿ, ಸಿಗರೇಟ್ ಸೇದೋದು ಇವನ್ನೆಲ್ಲ ಬಿಡಬೇಕು. ಆದಷ್ಟು ಇವುಗಳಿಂದ ದೂರ ಇಡಬೇಕು. ಇದರ ಜೊತೆಗೆ ಸಕ್ಕರೆ ಕಾಯಿಲೆ ಉಳ್ಳವರು, ಯಾರ್ದು ಶುಗರ್ ಅನ್ಕಂಟ್ರೋಲ್ಡ್ ಇರುತ್ತೆ ಅಂಥವರಲ್ಲಿ ಇದು ತುಂಬ ಕಂಡು ಬರುತ್ತೆ. ಸೊ ಅದಕ್ಕಾಗಿ ಸರಿಯಾಗಿ ಟ್ರೀಟ್ಮೆಂಟನ್ನು ತೊಗೊಂಡು ಶುಗರನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು ಒಂದು. ಅದರ ಜೊತೆಗೆ ಯಾವುದೇ ಮನುಷ್ಯರಿಗೆ ಈ ಥರದ್ದು ಏನಾದರೂ ಕಾಯಿಲೆಯ ಕೆಲವೊಂದು ಸಿಂಪ್ಟಮ್ಸ್ ಇದ್ದಾಗ ಬೇಗನೆ ಡಾಕ್ಟರ್ಗೆ ತೋರಿಸ್ಕೊಂಡು ಸರಿಯಾದ ಟ್ರೀಟ್ಮೆಂಟನ್ನು ತೊಗೊಳ್ಬೇಕು ಸರ್. ಇನ್ನೊಂದ್ ಏನು ಪ್ರಶ್ನೆ ಅಂದ್ರೆ ರೀ, ಇದು ಕ್ಷಯರೋಗ ಕೂದಲು ಮತ್ತು ಉಗುರನ್ನು ಬಿಟ್ಟರೆ ಯಾವ ಅಂಗಕ್ಕಾದ್ರೂ ಬರಬಹುದು ಅಂತಾರೆ, ಸ್ವಲ್ಪ ಅದರಲ್ಲಿ ವಿವರಣೆ ಮಾಡಿದ್ರೆ. ಹೌದು ಸರ್, ನೀವು ಹೇಳ್ತಿರೋದು ಕರೆಕ್ಟ್ ಆಗಿದೆ. ಈ ಟ್ಯೂಬರ್ಕ್ಯುಲೋಸಿಸ್ ಅನ್ನೋದು 80-85% ಯೂಶ್ವಲಿ ಲಂಗ್ಸ್ ಶ್ವಾಸಕೋಶಕ್ಕೆ ಅಫೆಕ್ಟ್ ಮಾಡುತ್ತೆ. ಬಟ್ ಇನ್ನೂ ಕೆಲವು ಇದರಲ್ಲಿ ನೀವು ಹೇಳ್ದಾಗೆ ದೇಹದ ಯಾವುದೇ ಭಾಗಕ್ಕೂ ಕೂಡ ಅದು ಅಫೆಕ್ಟ್ ಮಾಡ್ಬೋದು. ಅದರಲ್ಲಿ ತುಂಬ ಕಾಮನ್ ಆಗಿ ದುಗ್ಧ ರಸ ಗ್ರಂಥಿ ಅಂದರೆ ಲಿಂಫ್ ನೋಡ್ಸ್ ಅಂತ ಹೇಳ್ತೀವಿ, ಮತ್ತು ನರ ಮಂಡಲ, ಮತ್ತು ಮೆದುಳು, ಬೆನ್ನಿನ ಹುರಿ, ನಮ್ಮ ಎಲುಬು, ಕೀಲು, ಗರ್ಭಕೋಶ, ಹೊಟ್ಟೆ, ಯಾವುದೇ ಭಾಗಗಳು ಕೂಡ ಟ್ಯೂಬರ್ಕ್ಯುಲೋಸಿಸ್ ಆಗ್ಬೋದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ. ಮುಂದಿನ ಕರೆ ನೋಡೋಣ ರೀ ಡಾಕ್ಟರ್. ಹಲೋ ಡಾಕ್ಟರ್, ನಾ ಧ್ರುವ ಅಂತ ಸರ್ ಮಾತಾಡ್ಕತ್ತೀನಿ. ಒಂದು ಅಂದ್ರೆ, ಹಲೋ, ಹಾ ನಮಸ್ಕಾರ, ಯಾರು ಮಾತಾಡೋದು? ಸರ್, ಸಫಿಷಿಯಂಟ್ ಮಾಹಿತಿ ಕೊಡ್ಲಿಲ್ಲಲ್ರಿ ಸರ್. ಏನ್ರಿ? ಸಫಿಷಿಯಂಟ್ ಆಗಿ ಮಾಹಿತಿ ಕೊಡ್ಲಿಲ್ಲ ಅವ್ರು ಡಾಕ್ಟರ್ ಅವ್ರ. ಯಾವ್ದು ನೀವು ಪ್ರಶ್ನೆ ಕೇಳಿದ್ರಿ? ಊಟದೊಳಗ ಏನಿತ್ತು ಇನ್ನು ಪ್ರಶ್ನೆ ಇತ್ತು ನಮ್ದು, ಕಟ್ ಮಾಡಿಬಿಟ್ರೆ ನೀವು. ಇಲ್ಲ, ಬೇರೆ ಬೇರೆ ಕರೆಗಳು ಬರ್ತಾ ಇದಾವೆ, ಎಲ್ರಿಗೂ ಅವಕಾಶ ಕೊಡ್ಬೇಕು, ಅವ್ರು ಹೇಳ್ತಾ ಇದಾರೆ ಆಲ್ರೆಡಿ. ಎಲ್ಲರಿಗೂ ಪಬ್ಲಿಕ್ ಗೆ ಸಂಬಂಧ ಇದೆ, ಪಬ್ಲಿಕ್ ಸಂಬಂಧ ಇರೋದಕ್ಕೆ ನಾವು ಇದನ್ನ ಅವಕಾಶ ಕೊಡ್ತಾ ಇದೀವಿ. ನೀವು ಮಾತಾಡ್ರಿ, ಆಹಾರ ಪದ್ಧತಿ ಹೇಳ್ತಾರೆ ನೋಡ್ರಿ, ಕೇಳ್ರಿ. ಸರ್, ಇದು ಟ್ಯೂಬರ್ಕ್ಯುಲೋಸಿಸ್ ಟ್ರೀಟ್ಮೆಂಟ್ ಅಲ್ಲಿ ಆಹಾರ ಒಳಗ್ ಪಥ್ಯ ಅಂತ ಏನು ಇರೋದಿಲ್ಲ ಸರ್. ನಾವು ಸರಿಯಾಗಿ ಎಲ್ಲ ಪೌಷ್ಟಿಕಾಂಶತೆ ಉಳ್ಳುವಂಥ ರುಟೀನ ಊಟ ಮಾಡೋದನ್ನೇ ಮಾಡ್ಬೋದು. ಬಟ್ ಅದರಲ್ಲಿ ತುಂಬ ಅಗತ್ಯವಾದದ್ದೇನೆಂದರೆ ಪ್ರೋಟೀನ್ ಯುಕ್ತ ಆಹಾರ ಅಂದರೆ ಮೊಟ್ಟೆ ಆಗಲಿ, ಮೊಳಕೆ ಬರೆಸಿದ ಕಾಳು, ಇವುಗಳನ್ನು ಹೆಚ್ಚಾಗಿ ತಗೊಳ್ಬೇಕು. ಮುಂದಿನ ಕರೆ. ಹಲೋ ಹಲೋ, ಹಾಂ ಹೇಳ್ರಿ, ಯಾರು ಮಾತಾಡೋದು? ಹಲೋ ಹಲೋ, ಯಾರು ಮಾತಾಡೋದು? ಡಾಕ್ಟರ್, ಈಗ ನೀವು ಹೇಳ್ತಾ ಇದ್ರಿ ಸಕ್ಕರೆ ಕಾಯಿಲೆ ಇರೋರಿಗೆ ಜಾಸ್ತಿ ಇದು ಬರೋಂಥ ಚಾನ್ಸಸ್ ಉಂಟು ಅಂತ, ಮತ್ತು ಈಗ ನೀವು ಸೀಂದಾಗ ಅಥವಾ ರೋಗ ನಿರೋಧಕ ಶಕ್ತಿ ಕುಂಠಿತಗೊಂಡಾಗ ಎಚ್ ಐ ವಿ ಪೇಷಂಟ್ನಲ್ಲಿ ಇವರು ಯಾವ ರೀತಿ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಬೇಕು? ಅದೇ ಸರ್, ಈಗ ಶುಗರ್ ಇರುವಂಥ ಪೇಷಂಟು ಸರಿಯಾಗಿ ಮಾತ್ರೆಗಳನ್ನು ತಗೊಂಡು, ಎಷ್ಟೋ ಜನ ನಮ್ಮ ಕಡೆ ಪೇಷಂಟ್ ಬರ್ತಾರೆ ಈ ಹೊಸದಾಗಿ ಈ ಸಿಂಪ್ಟಮ್ಸ್ ತಗೊಂಡು ಪರೀಕ್ಷೆ ಮಾಡಿ ನೋಡಿದಾಗ ಅವ್ರ ಶುಗರ್ ಕಂಟ್ರೋಲ್ ಅಲ್ಲೇ ಇರೋದಿಲ್ಲ, ಸರಿಯಾಗಿ ಟ್ರೀಟ್ಮೆಂಟೇ ತಗೊಂಡಿರೋದಿಲ್ಲ, ಅದರಿಂದ ಇನ್ಫೆಕ್ಷನ್ ಆಗಿರುತ್ತೆ. ಸೊ ಸರಿಯಾಗಿ ತೋರಿಸಿ ಅವ್ರ ಶುಗರ್ ಅನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದು ತುಂಬಾ ಉತ್ತಮ. ಜೊತೆಗೆ ಎಚ್ ಐ ವಿ ಪೇಷಂಟ್ಸ್ ಕೂಡ ಅವ್ರಿಗೆ ಏನು ಟ್ರೀಟ್ಮೆಂಟ್ ಅಂತ ಇರ್ತದಲ್ಲ ಅದನ್ನ ಕರೆಕ್ಟ್ ಆಗಿ ತಗೊಳ್ಬೇಕು. ಅದ್ರ ಜೊತೆಗೆ ಇವ್ರಿಗೆ ಸ್ವಲ್ಪ ಏನೇ ಸಿಂಪ್ಟಮ್ ಬಂದರೂ ಕೂಡ ಬೇಗ ಡಾಕ್ಟರ್ ಅಲ್ಲಿ ತೋರಿಸ್ಕೊಳ್ಳೋದು ಒಳ್ಳೇದು. ಓಕೆ, ನಮ್ಮ ಕೇಳುಗರು ಕರೆಗಳನ್ನು ಮಾಡ್ತಾ ಇದಾರೆ ನೋಡೋಣ. ಹಲೋ, ಹಲೋ ಮೇಡಮ್, ಈಗ ಶ್ವಾಸಕೋಶದ ಕ್ಷಯರೋಗದಿಂದ ಆಗ್ತಕ್ಕಂಥ ತೊಂದರೆಗಳೇನು ಸರ್? ಇದನ್ನು ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ದೇ ಇದ್ದಾಗ ಅಥವಾ ಬೇಗ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಟ್ರೀಟ್ಮೆಂಟ್ ಶುರು ಮಾಡದೇ ಇದ್ದಾಗ ಏನಾಗುತ್ತಂದ್ರೆ ಇದು ರೋಗ ಬೇರೆ ಬೇರೆ ಅಂಗಾಂಗಗಳಿಗೂ ಹಬ್ಬಬಹುದು. ಜೊತೆಗೆ ಇದರಿಂದ ರೋಗಿ ಒಂದೊಂದ್ಸಲ ಸಾವನ್ನಪ್ಪು ಕೂಡ ಸಾಧ್ಯತೆ ಕೂಡ ಇರ್ತದೆ. ಜೊತೆಗೆ ಶ್ವಾಸಕೋಶದಲ್ಲಿ ತೂತಾಗಿ ಅಲ್ಲಿ ಪದೇ ಪದೇ ಇನ್ಫೆಕ್ಷನ್ ಆಗ್ಬೋದು, ನಾ ಕೆಮ್ಮಿದಾಗ ರಕ್ತ ಬೀಳ್ಬಹುದು. ಇದು ಶ್ವಾಸಕೋಶ ಹಾಳಾದಾಗ ನಾವು ರೆಸ್ಪಿರೇಟರಿ ಫೇಲಿಯರ್ ಅಂತ ಹೇಳ್ತೀವಿ. ಅವಾಗ ಆಕ್ಸಿಜನ್ ಡಿಪೆಂಡೆಂಟ್, ಬೇರೆ ಕಡೆ ಆಕ್ಸಿಜನ್ ಡಿಪೆಂಡೆಂಟ್ ಕೂಡ ಆಗ್ಬೋದು ಪೇಷಂಟ್. ಓಕೆ, ಇನ್ನೊಂದು ಕರೆ ಇದೆ. ಹಲೋ, ಹಲೋ, ಹಲೋ, ನಿಮ್ಮ ರೇಡಿಯೋ ಸೆಟ್ ದೂರ ಇಡಿ, ಯಾರು ಮಾತಾಡೋದು? ಹಲೋ, ಹಲೋ, ಹಲೋ, ಹಲೋ, ಹಲೋ ಡಾಕ್ಟರ್ ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡಿದ್ರೆ? ಈಗ ಡ್ರಗ್ ರೆಸಿಸ್ಟೆಂಟ್ ಟಿವಿಗೆ ಚಲೋ ಚಲೋ ಇಂಜೆಕ್ಷನ್ಸ್ ಬಂದವ್ ಎಂಬೆಸ್ಟಿನ್ ಐ ಎನ್ ಎಚ್, ಆ ಇಂಜೆಕ್ಷನ್ಸ್ ಇಂಡಿಯಾದಾಗ ಅವೈಲೇಬಲ್ ಅವ ಏನಂತ ಕೇಳ್ಬೇಕಾಯ್ತು ಡಾಕ್ಟರ್. ಚಲೋ ಚಲೋ ಇಂಜೆಕ್ಷನ್ಸ್ ಐ ಎನ್ ಎಚ್ ಎಂಬೆಸ್ಟಿನ್ ಅವು ನಮ್ಮಲ್ಲಿ ಇಂಡಿಯಾದಾಗ ಅವೈಲೇಬಲ್ ಕೇಳ್ಬೇಕಾಯ್ತು. ಹೌದು ಸರ್, ಮಲ್ಟಿ ಡ್ರಗ್. ನಿಮ್ಮ ರೇಡಿಯೋ ಸೆಟ್ ದೂರ ಇಡಬೇಕು, ಇಲ್ಲಾಂದ್ರೆ ನಿಮ್ ಕಾಲ್ ಕಟ್ ಮಾಡ್ತೀನಿ. ಹಲೋ, ನಿಮ್ಮ ರೇಡಿಯೋ ಸೆಟ್ ದೂರ ಇಡ್ಬೇಕು ತಾವು. ಯಾಕಂದ್ರೆ ಬೇರೆ ಕೇಳುಗರಿಗೆ ಕೇಳಿಸ್ಕೋದು ಕೇಳೋದಿಲ್ಲ ಅದು. ಆಯ್ತು, ರೇಡಿಯೋ ಸೆಟ್ ದೂರ ಇಡಿ. ಹೇಳ್ತಾರೆ ಕೇಳ್ರಿ, ಡಾಕ್ಟರ್ ಇದಾರೆ ಉತ್ತರಿಸ್ತಾರೆ, ಹೇಳಿ. ಎಂಡಿಆರ್ ಟಿಬಿ ಟ್ರೀಟ್ಮೆಂಟ್ ನಮ್ಮ ಭಾರತದಲ್ಲಿ ಅವೈಲೇಬಲ್ ಇದೆ ಸರ್. ಹಲೋ, ಹಲೋ, ಹಲೋ, ಹಲೋ, ಹೇಳ್ರಿ ಯಾರು ಮಾತಾಡೋದು? ಹಲೋ ಸರ್, ನಾನು ಗದಗದಿಂದ ಸುಧಾ ಮಾತಾಡ್ತಿರೋದು. ಸರ್, ತಮ್ಮ ರೇಡಿಯೋ ಸೆಟ್ ಸ್ವಲ್ಪ ದೂರ ಇಡ್ರಮ್ಮ. ಹಾಂ ಸರ್. ಹಾಂ, ಇವಾಗ ನೀವು ಪ್ರಶ್ನೆಯನ್ನ ನೇರವಾಗಿ ಡಾಕ್ಟರ್ ಇದ್ದಾರೆ ಮಾತಾಡಿ. ಸರ್, ಈಗ ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ. ನನಗೆ ಸ್ವಲ್ಪ ಅವಾಗವಾಗ ಬಿಕ್ ಅಳಿಕೆಗಳು ಬರ್ತಾ ಇರುತ್ತೆ, ಒನ್ ಪಾಯಿಂಟ್. ಆಮೇಲೆ ಸ್ವಲ್ಪ ಇದರಲ್ಲಿ ನೋವಾದಂಗ ಆಗ್ತದೆ, ಶ್ವಾಸಕೋಶದಲ್ಲಿ ಸ್ವಲ್ಪ ನೋಯಿಸ್ದಂಗ ಆಗ್ತದೆ ಅವಾಗವಾಗ. ಇದು ಏನು ಸಿಂಪ್ಟಮ್ ಅಂತ ಶ್ವಾಸಕೋಶದ ತಜ್ಞರಾಗಿರೋದ್ರಿಂದ ನನಗಾಗಿರೋ ಸಮಸ್ಯೆ ಟಾಪಿಕ್ ಔಟ್ ಆಫ್ ತಮಗೆ ಕೆಮ್ಮೇನಾದ್ರೂ ಇದೇನಾ ಅಂತ ಕೇಳ್ತಾ ಇದಾರೆ ಡಾಕ್ಟರ್. ಏನ್ ಸರ್, ತಮಗೆ ಕೆಮ್ಮೇನಾದ್ರೂ ಇದೇನಾ? ಇಲ್ಲ ಸರ್, ಆತರ ಇಲ್ಲ, ಕೆಮ್ಮ ಇಲ್ಲ, ಕಫ ಇಲ್ಲ. ಕೆಮ್ಮು ಕಫ ಏನು ಇಲ್ಲ. ಮತ್ತೆ ಎದೆನು ಯಾವಾಗ ಬರ್ತಿರತ್ತೆ, ಯಾವ ಕಡೆ ಇರತ್ತೆ, ಬಲಭಾಗದಲ್ಲಿ ಇರ್ತದ ಎಲ್ಲಿ ಇರ್ತೈತ್ರಿ? ಅವಾಗ ಸೆಂಟರ್ ಅಲ್ಲಿ ಅವಾಗವಾಗ ಚುಚ್ಚುತ್ತ ಹಂಗ ಆಗ್ತಿರತ್ತೆ ಸೆಂಟರ್ ಅಲ್ಲಿ. ಓಕೆ, ಎದೆ ಉರಿಯೋದು, ಬಾಯಲ್ಲಿ ಉಳಿತೆಗೋ, ಆತರ ಏನಾದ್ರೂ ಇದೆ ಅಸಿಡಿಟಿ ಸಿಂಪ್ಟಮ್ಸ್ ನಿಮಗೆ? ಆತರ ಯಾವಾಗಾರ ಒಂದೊಂದ್ಸರಿ ಆಗ್ತಿರ್ತದೆ ಮೇಡಮ್. ಏನಂದ್ರೆ ಹುಳಿ ಉಪ್ಪಿನಕಾಯಿ ಆತರ ಏನಾದ್ರು ತಿಂದಾಗ ಅಸಿಡಿಟಿ ಆಗ್ತದೆ, ಖಾರ ಅತಿಯಾದ ಖಾರ ತಿಂದಾಗ. ಅದೇ ಕೆಲವೊಂದು ಟೆಸ್ಟ್ ಎಲ್ಲ ಮಾಡಿ ನೋಡ್ಬೇಕಾಗತ್ತೆ, ಪರೀಕ್ಷೆ ಮಾಡಿ. ನಿಮ್ಗೆ ಒಂದ್ಸಲ ಎಸ್ ಟಿ ಎಂಗೆ ಬಂದು ತೋರಿಸ್ಕೊಳ್ಳಿ, 12ನೇ ರೂಮ್ ನಂಬರ್ ಅಲ್ಲಿ, ಓ ಪಿ ಡಿ ನಂಬರ್ 12 ಅಲ್ಲಿ ಇರ್ತೀವಿ, ಶ್ವಾಸಕೋಶ ವಿಭಾಗದಲ್ಲಿ, ಅಲ್ಲಿ ಬಂದು ಒಂದ್ಸಲ ತೋರಿಸಿ. ಓಪಿಡಿ 12. ಓಕೆ, ಕರೆ ಮಾಡಿದಕ್ಕೆ ಧನ್ಯವಾದಗಳು, ನಮಸ್ಕಾರ. ಹಲೋ, ಹಲೋ, ನಮಸ್ಕಾರ ರೀ, ಹೇಳ್ರಿ ತಮ್ಮ ಪ್ರಶ್ನೆಯನ್ನು ನೇರವಾಗಿ ಡಾಕ್ಟರ್ ಇದ್ದಾರೆ ಮಾತಾಡಿ. ಡಾಕ್ಟರ್ ಸರ್, ನಾವು ಆರೋಗ್ಯವಂತ ಮನುಷ್ಯನಿಗೆ ಎಷ್ಟು ದಿವಸದೊಳಗೆ ಇದು ಗೊತ್ತಾಕತ್ರಿ ಮೇಡಮ್, ಇದು ವೈರಸ್ ಅಟ್ಯಾಕ್ ಆಗಿದ್ದ ಸರ್? ಆರೋಗ್ಯವಂತ ಮನುಷ್ಯನಿಗೆ ಫಸ್ಟ್ ಇಮಿಡಿಯೇಟ್ ಆಗಿ ರೋಗ ಲಕ್ಷಣಗಳು ಕಾಣೋದಿಲ್ಲ ಸರ್. ಆರೋಗ್ಯವಂತ ಮನುಷ್ಯ ಈ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಇರುವಂತ ರೋಗಾಣು ಇರುವಂತ ಗಾಳಿ ಏನಾದರೂ ಉಸಿರಾಡಿದಾಗ ಅದು ಒಳಗಡೆ ಹೋಗಿ ಸೋಂಕನ್ನು ಮಾತ್ರ ಉಂಟು ಮಾಡುತ್ತೆ. ಬಟ್ ರೋಗ ಇನ್ನೂ ಕಂಡು ಬರೋದಿಲ್ಲ ಸರ್. ಬಟ್ ಈ ಆರೋಗ್ಯವಂತ ಮನುಷ್ಯಂದು ಯಾವಾಗಾದ್ರೂ ರೋಗ ನಿರೋಧಕ ಶಕ್ತಿ ಕಡಿಮೆ ಆಯ್ತು ಅಂದ್ರೆ ಶುಗರ್ ಬಂದಿರ್ಬೋದು ಅಥವಾ ಏನೋ ಒಂದು ಸ್ಟ್ರೆಸ್ ಇರ್ಬೋದು, ಈ ತರ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಅದು ರೋಗವಾಗಿ ಉಲ್ಬಣಗೊಳ್ಳುತ್ತೆ. ಪ್ರತಿಯೊಬ್ಬರಲ್ಲೂ ಅದು ರೋಗವಾಗಿ ಉಲ್ಬಣಗೊಳ್ಳುತ್ತೆ ಅಂತ ಗ್ಯಾರಂಟಿ ಏನು ಇರೋದಿಲ್ಲ ಸರ್. ಅದಕ್ಕೆ ನಮ್ಮ ದೇಹದ ಆರೋಗ್ಯ ಸ್ಥಿತಿಯನ್ನು ಚೆನ್ನಾಗಿಟ್ಕೊಂಡ್ರೆ ನಾವು ಅದೇನು ಸೋಂಕಿದೆ ಅಲ್ಲ ಸೋಂಕನ್ನ ರೋಗವಾಗಿ ಮಾರ್ಪಾಡೋದನ್ನ ನಾವು ಪ್ರಿವೆಂಟ್ ಮಾಡಬಹುದು. ಹೌದು, ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇನ್ನೊಂದು ಕರೆ ಇದೆ. ಹಲೋ ಹಲೋ ಹಲೋ, ಯಾರು ಮಾತಾಡೋದ್ರಿ? ಹಲೋ ಹಲೋ, ಹಾ ನಮಸ್ಕಾರ, ಹೇಳ್ರಿ, ಯಾರು ಮಾತಾಡೋದು? ತಮ್ಮ ರೇಡಿಯೋ ಸೆಟ್ ಅನ್ನ ಸ್ವಲ್ಪ ದೂರ ಇಟ್ಟು ಮಾತಾಡ್ರಿ, ಡಾಕ್ಟರ್ ಇದಾರೆ, ನೇರವಾಗಿ ಪ್ರಶ್ನೆ ಕೇಳಿ. ಹೇಳ್ರಿ ಸರ್. ಒಂದ್ ವಾರ ಆಯ್ತು ಮೇಡಮ್, ನಂಗೆ ಸ್ವಲ್ಪ ಉಸಿರಾಟ ತೊಂದ್ರೆ ಐತಿ, ಕೆಮ್ಮ ಬಾಳ ಬರ್ತಾ ಇದ್ರಿ, ಜ್ವರ ಇದ್ದಂಗ ಐತಿ, ಕಫ ಇದ್ರೆ ಬೇಕ್ರಿ. ಹ್ಞೂ, ಈಗ ಒಂದ್ ವಾರ ಆಯ್ತು ಮೇಡಮ್, ಈಗ ಬಾಳ ಇರಾಕ ಬಾಳ ತೊಂದ್ರೆ ಆಗತ್ತೆ, ಜ್ವರ ಸಮಸ್ಯೆ ಕಫ. ಯಾವ್ದಕ್ಕೂ ಒಂದ್ಸಲ ಎಸ್ ಡಿ ಎಂಗ್ ಬಂದ್ ಭೇಟಿ ಆಗಿರಲ್ಲ ಮೇಡಮ್? ಎಸ್ ಡಿ ಎಂ ಬರ್ರಿ. ಮತ್ತ ಈ ಟಿ ಬಿ ಬಗ್ಗೆ ಏನಾದ್ರು ಕೇಳೋದಿತ್ತ ತಮಗೆ? ಟಿವಿ ಬಗ್ಗೆ ಏನಿಲ್ಲ ಸರ್, ಅಷ್ಟೇ ಕೆಮ್ಮಿನ ಅಂದ್ರೆ ಬಾಯಿ ಕಫ ಬಾಗ ಆಗುತ್ತೆ ಅದಕ್ಕೆ. ಅದ ಸ್ಮೋಕ್ ಏನಾರು ಮಾಡ್ತಿರೇನ? ಇಲ್ಲರಿ ಇಲ್ಲರಿ ಇಲ್ಲರಿ. ಅಂದ್ರೆ ಬರ್ರಿ ಒಂದ್ಸಲ ಬರ್ರಿ, ಡಾಕ್ಟರ್ ಹತ್ರ ಭೇಟಿಯಾಗ್ರಿ. ಹಾ ನಮಸ್ಕಾರ ಕರೆ ಮಾಡಿದಕ್ಕೆ. ಮುಂದಿನ ಕರೆ. ಹಲೋ ಹಲೋ ಡಾಕ್ಟರ್. ಹಾ ನಮಸ್ಕಾರ, ಯಾರು ಮಾತಾಡೋದು? ನಮಸ್ಕಾರ, ಅಲ್ಲಿ ಸರ್ ಮಾತಾಡೋದು. ಈಗ ಟಿವಿ ಅಲ್ರಿ, ಯಾರು ಮಾತಾಡೋದು? ಫೋಟೋದಿಂದ ಇಮ್ಯುನಿಟಿ ಇನ್ಕ್ರೀಸ್. ಹಲೋ ಹಲೋ. ಹಾ ಡಾಕ್ಟ್ರೆ, ಈಗ ಕ್ಷಯರೋಗ ಹೊಂದಿರತಕ್ಕಂಥ ಅಥವಾ ಈ ಗರ್ಭಿಣಿಯರಲ್ಲಿ ಹೆಚ್ಚಾಗಿ ಕಂಡು ಬರ್ತದಾ ಇದು ಕ್ಷಯರೋಗ? ಹೌದು ಸರ್, ಗರ್ಭಿಣಿಯರು ಈ ಕ್ಷಯರೋಗ ಬರುವಂಥ ಸಾಧ್ಯತೆ ಸ್ವಲ್ಪ ಜಾಸ್ತಿ ಇರುತ್ತೆ. ಅವರು ಸ್ವಲ್ಪ ರಿಸ್ಕಲ್ಲಿ ಇರ್ತಾರೆ ಬೇರೆದವ್ರಿಗೆ ಕಂಪೇರ್ ಮಾಡಿದರೆ. ಹ್ಞೂ. ಮತ್ತಿದು ಅವ್ರಿಗೆ ಬಂದರೆ ಇದು ಕ್ಷಯರೋಗ, ಅವ್ರಿಗೆ ಈ ಚಿಕಿತ್ಸೆ ಗರ್ಭಿಣಿಯರಲ್ಲಿ ಸುರಕ್ಷಿತವಾಗಿರುತ್ತಾ? ಹೇಗೆ? ಹೌದು ಸರ್, ಮಕ್ಕಳಿಗೇನು ತೊಂದರೆ ಆಗಲ್ವಾ? ಹೌದು ಸರ್, ಈ ಚಿಕಿತ್ಸೆ ಗರ್ಭಿಣಿಯರಲ್ಲಿ ಸುರಕ್ಷಿತವಾಗಿರುತ್ತೆ, ಜೊತೆಗೆ ಒಳಗಡೆ ಇರೋ ಮಗುಗೂ ಕೂಡ ಯಾವುದೇ ಒಂದು ಅಡ್ಡ ಪರಿಣಾಮವನ್ನು ಉಂಟು ಮಾಡೋದಿಲ್ಲ. ಆದರೆ ಅದು ತೊಂದರೆ ಇದ್ದು ಅದನ್ನು ಟ್ರೀಟ್ಮೆಂಟ್ ತಗೊಳ್ದೇ ಇದ್ದಾಗ ಮಾತ್ರ ತಾಯಿಗೂ ಮತ್ತು ಮಗುಗೂ ತುಂಬ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಹ್ಞೂ, ನೋಡೋಣ್ರಿ ಬೇರೆ ಕರೆ. ಹಲೋ ಹಲೋ. ಹಾ ಹೇಳ್ರಿ, ಯಾರು ಮಾತಾಡೋದು? ಅಯ್ಯಪ್ಪನ ಮುರಿಯಪ್ಪ ಮಾತಾಡೋದು ಸರ್. ಹಾ ಪ್ರಶ್ನೆ ಕೇಳ್ರಿ. ಆ ಕುಷ್ಠರೋಗ ಬರೋದು ಲಕ್ಷಣಗಳೇನು? ಕುಷ್ಠರೋಗದ ಬಗ್ಗೆ ಮಾತಾಡ್ತಾ ಇಲ್ರಿ, ಇದನ್ನ ಕ್ಷಯರೋಗದ ಬಗ್ಗೆ ಇರೋದು ಕಾರ್ಯಕ್ರಮ. ಹಾ ನಮಸ್ಕಾರ. ಹಲೋ ಹಲೋ ಹಲೋ. ಮೇಡಮ್ರೆ, ಈ ಶ್ವಾಸಕೋಶ ಕ್ಷಯರೋಗ ಏನೆಲ್ಲ ತೊಂದರೆಗಳನ್ನು ಮಾಡ್ಬೋದು ಸರ್? ಇದ್ರ ಲಕ್ಷಣ ಅಂದ್ರೆ ಸ್ಟಾರ್ಟಿಂಗ್ ಅವ್ರ ಕೆಮ್ಮು ಕಫ ಅಂತ ಬರುತ್ತೆ, ಜೊತೆಗೆ ಸಾಯಂಕಾಲ ಹೊತ್ತು ಜಾಸ್ತಿ ಜ್ವರ ಬರೋದು, ತೂಕ ಕಡಿಮೆ ಆಗೋದು, ಹಸಿವು ಆಗದೆ ಇರೋದು, ಕೆಮ್ಮಿದಾಗ ರಕ್ತ ಬರುವಂತದ್ದು, ಇವೆಲ್ಲ ಲಕ್ಷಣಗಳು ಇನಿಷಿಯಲಿ ಕಂಡು ಬರ್ತವೆ. ಹಸಿವು ಆಗೋದಿಲ್ಲ, ತೂಕ ಕಡಿಮೆ ಆಗುತ್ತೆ. ಸರಿಯಾಗಿ ಇದನ್ನ ಗುರುತಿಸಿ ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ದೆ ಇದ್ದಾಗ ಇದು ಬೇರೆ ಬೇರೆ ಅಂಗಾಂಗಗಳಿಗೂ ಕೂಡ ಹಬ್ಬುತ್ತೆ. ಕೆಮ್ಮಿದಾಗ ರಕ್ತ ಜಾಸ್ತಿ ಬೀಳೋ ಚಾನ್ಸಸ್ ಇರುತ್ತೆ, ಶ್ವಾಸಕೋಶದಲ್ಲಿ ಅಲ್ಲಲ್ಲಿ ತೂತಾಗಿ ಪದೇ ಪದೇ ಇನ್ಫೆಕ್ಷನ್ ಆಗ್ಬೋದು. ಹಲೋ ಹಲೋ ನಮಸ್ತೆ ರೀ. ನಮಸ್ಕಾರ ಹೇಳ್ರಿ, ಯಾರು ಮಾತಾಡೋದು? ಸರ್ ನಾನು ರಾಯಗಾವ್ ತಾಲೂಕು ಮೂಳ್ಕೊಡದಿಂದ ಶಿವಲಿಂಗ ಮಾತಾಡೋದು. ಶಿವಲಿಂಗ ಅವರೇ, ನೇರವಾಗಿ ಪ್ರಶ್ನೆ ಕೇಳ್ರಿ, ಡಾಕ್ಟರ್ ಇದ್ದಾರೆ. ಮೇಡಮ್ ಅವ್ರಿಗೆ ನಮಸ್ಕಾರ ರೀ. ನಮಸ್ಕಾರ ಸರ್, ಹೇಳಿ ಸರ್. ಮೇಡಮ್ ನಂದು ಇನ್ನೊಂದು ಚಿಕ್ಕ ಪ್ರಶ್ನೆ ಅಂದ್ರೆ ರೀ, ಇದು ಕ್ಯಾನ್ಸರ್ ಗತ್ತೆ ಒಂದನೇ ಸ್ಟೇಜ್ ಎರಡನೇ ಸ್ಟೇಜ್ ಮೂರನೇ ಸ್ಟೇಜ್ ಇರುವಂಗಿದ್ದು ಕ್ಷಯರೋಗಕ್ಕೂ ಏನು ಇರ್ತದ ಅಂತ ಅಂತೇಳಿ ಒಂದು ಸಣ್ಣ ಮಾಹಿತಿ ರೀ. ಸರ್ ಸ್ಟೇಜಸ್ ಅಂತ ಏನು ಇರೋದಿಲ್ಲ, ಬಟ್ ನಾವು ಬೇಗ ಅದನ್ನ ಗುರುತಿದ್ದು ಟ್ರೀಟ್ಮೆಂಟ್ ಶುರು ಮಾಡಿದಾಗ ಶ್ವಾಸಕೋಶನ ಅದಷ್ಟು ಹಾಳು ಮಾಡಿರೋದಿಲ್ಲ. ಇನ್ನೂ ನಾವು ಅದನ್ನ ಹಾಗೆ ಬಿಟ್ಟಂಗೆ ಏನಾಗುತ್ತೆ, ಅದು ಶ್ವಾಸಕೋಶಕ್ಕೆಲ್ಲ ಹರಡಿ ಶ್ವಾಸಕೋಶವನ್ನ ಹಾಳು ಮಾಡಿಬಿಡುತ್ತೆ. ಒಂದ್ಸರಿ ಹಾಳಾಗಿರೋ ಶ್ವಾಸಕೋಶನ ಮತ್ತೆ ಸರಿ ಮಾಡ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಬೇಗ ಪತ್ತೆ ಹಚ್ಚಿ ಟ್ರೀಟ್ಮೆಂಟ್ ತಗೋಬೇಕು. ಮೇಡಮ್ ಈ ಮದ್ಯಪಾನ ಸೇವನೆ ಮಾಡೋರಿಗೆ ಕ್ಷಯರೋಗ ಬರ್ತದೆ ಅಂತ ಹೇಳಿದ್ರೆ, ಮದ್ಯಪಾನ ಮಾಡದೇ ಇರುವವರೆಗೂ ಕೂಡ ಬರಬಹುದ್ರಿ? ಹೌದ್ ಸರ್, ಮದ್ಯಪಾನ ಮಾಡದೇ ಇರೋರ್ಗೂ ಬರುತ್ತೆ, ಬಟ್ ಮದ್ಯಪಾನ ಮಾಡೋರಲ್ಲಿ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಜಾಸ್ತಿ ಇರುತ್ತೆ ಸರ್, ಅದಕ್ಕಾಗಿ ಮದ್ಯಪಾನ ಆಗ್ಲಿ ಧೂಮ್ರಪಾನ ಆಗ್ಲಿ ಇವೆಲ್ಲದರಿಂದ ದೂರ ಇರಬೇಕು. ಮೇಡಮ್ ಬಹಳ ತುಂಬಾ ಸರಿಯಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರೆ ನಾ ಎಲ್ಲಾ ಕೇಳುವ ಪರವಾಗಿ ಧನ್ಯವಾದಗಳು ಹೇಳ್ತೇನೆ ಮೇಡಮ್ ನಿಮಗೆ. ಧನ್ಯವಾದ ಕರೆ ಮಾಡಿದಕ್ಕೆ, ಧನ್ಯವಾದಗಳು ತಮಗೆ. ನಮಸ್ಕಾರ. ಹಲೋ ಹಲೋ, ಹಾಂ ಹೇಳ್ರಿ, ಯಾರು ಮಾತಾಡೋದು? ಹಲೋ ನಮಸ್ಕಾರ ಸರ್, ನಾ ಮಲ್ಲಪ್ಪ ಸೋಳಂಕಿ ಅಂತ ಬೈಲಹೊಂಗಲ ತಾಲೂಕು ಅಂಬಟ್ರಿ. ಪ್ರಶ್ನೆ ಕೇಳ್ರಿ, ಪ್ರಶ್ನೆ ಕೇಳ್ರಿ. ಈ ಚೈರಾಗಿನ ಮುನ್ಸೂಚನೆ ಲಕ್ಷಣಗಳು ಏನಂತ ಕೇಳ್ಬೋದು ಸರ್? ಹಾಂ ಸರ್, ನಾನು ನಿಮ್ಗೆ ಆಗಲೇ ಹೇಳ್ದೆ ಇಲ್ಲ, ಶ್ವಾಸಕೋಶದ ಕ್ಷಯ ಮತ್ತು ಶ್ವಾಸಕೋಶೇತರ ಕ್ಷಯ ಅಂತ ಇರ್ತೈತೆ ಸರ್. ಶ್ವಾಸಕೋಶದ ಕ್ಷಯ ಇರೋರಿಗೆ ಕೆಮ್ಮು ಕಫ ಯೂಶ್ವಲಿ 2 ವಾರಕ್ಕಿಂತ ಜಾಸ್ತಿ ಬರುತ್ತೆ. ಸಾಯಂಕಾಲ ಹೊತ್ತ ಜ್ವರ ಬರೋದು, ತುಂಬ ಬೆವರು ಬರೋದು, ಕೆಲವೊಂದ್ಸಾರಿ ಕೆಮ್ಮಿದಾಗ ರಕ್ತ ಬರೋದು, ತೂಕ ಕಡಿಮೆ ಆಗೋದು, ಹಸಿವಾಗದೇ ಇರೋದು, ಇವು ಎಲ್ಲ ಶ್ವಾಸಕೋಶದ ಕ್ಷಯದ ಲಕ್ಷಣಗಳು ಸರ್. ಇದು ಒಂದ್ಸಾರಿ ಕ್ಷಯ ರೋಗ ಶ್ವಾಸಕೋಶ ಬಿಟ್ಟು ಬೇರೆ ಅಂಗಾಂಗಗಳಿಗೆ ಏನಾದರೂ ಹಬ್ಕೊಂಡಿದ್ರೆ ಅದು ಯಾವ ಅಂಗಗೆ ಎಫೆಕ್ಟ್ ಆಗೈತಿ ಅನ್ನೋದ್ರ ಮೇಲೆ ಸಿಂಪ್ಟಮ್ಸ್ ಇರುತ್ತೆ. ಹಲೋ, ಹಲೋ, ಹಲೋ ರೀ, ಹಲೋ, ಹಾಂ ಹೇಳ್ರಿ, ಯಾರು ಮಾತಾಡೋದು? ನಾವು ಇಲ್ರಿ ಮಂಜುನಾಥ್ ನಾಡೇರ್ ಅಂತ, ಹಳೆ ಹುಬ್ಳಿ ಅಂತ ರೀ. ಹಾಂ ಹೇಳ್ರಿ, ತಮ್ಮ ಪ್ರಶ್ನೆ ಕೇಳ್ರಿ, ಡಾಕ್ಟರ್ ಇದ್ದಾರೆ. ಹಾಂ ರೀ, ಶ್ವಾಸಕೋಶದ ಕ್ಷಯ ರೋಗದ ಲಕ್ಷಣ ಅದ್ರ ಬಗ್ಗೆ ಮಾಹಿತಿ ಬೇಕಾಯ್ತು ನನಗೆ. ಅದನ್ನೇ ಹೇಳ್ತಾ ಇದ್ದಾರೆ ಅವರು ಇಷ್ಟೊತ್ತ. ನಾನು ಕೇಳ್ರಿ, ಇನ್ನೊಂದ್ಸಲ ಹೇಳ್ತಾರೆ ಕೇಳ್ರಿ. ಶ್ವಾಸಕೋಶ ಕ್ಷಯ ರೋಗ ಇರುವಂಥವ್ರು ಕೆಮ್ಮು ಕಫ 2 ವಾರಕ್ಕಿಂತ ಜಾಸ್ತಿ ಇರ್ತದೆ ಯೂಶ್ವಲಿ. ಕೆಮ್ಮಿದಾಗ ರಕ್ತ ಬೀಳೋದು, ಜೊತೆಗೆ ಜ್ವರ ಬರೋದು, ಸಾಯಂಕಾಲ ಹೊತ್ತು ಜಾಸ್ತಿ ಜ್ವರ ಬರುತ್ತೆ, ಜೊತೆಗೆ ಬೆವರು ಬರೋದು, ಹಸು ಕಡಿಮೆ ಆಗೋದು, ತೂಕ ಕಡಿಮೆ ಆಗೋದು, ತುಂಬ ತೊಂದರೆ ಜಾಸ್ತಿ ಇದ್ದಾಗ ಒಂದೊಂದ್ಸಲ ಉಸಿರಾಡೋ ತೊಂದರೆ ಆಗಲಿ, ಎದೆನೋವು, ಇವು ಕೂಡ ಕಂಡು ಬರ್ಬೋದು. ಓಕೆ, ಮುಂದಿನ ಕರೆ, ಲಾಸ್ಟ್ ಕರೆ ನೋಡೋಣ. ಹಲೋ, ಹಲೋ, ಹಲೋ, ಹಾಂ ನಮ್ ಹಲೋ ಸರ್, ನಮಸ್ತೆ ಸರ್. ಹಾಂ ಯಾರು ಮಾತಾಡೋದ್ರಿ? ಸರ್, ಬಾಗಲಕೋಟೆ ಡಿಸ್ಟ್ರಿಕ್ಟ್ ಜಮಖಂಡಿ ತಾಲೂಕ್ ಗದ್ದಾಳ ಗ್ರಾಮದ ಶಿವಾನಂದ ಬಿರಾದರ್ ಅಂತ ಮಾತನಾಡ್ತಾ ಇದ್ದೀನಿ. ಪ್ರಶ್ನೆ ಕೇಳ್ರಿ, ಡಾಕ್ಟರ್ ಇದ್ದಾರೆ. ಸರ್, ಇದು ತಾವು ಇಲ್ಲಿವರೆಗೆ ಚರ್ಚೆ ಮಾಡಿದ್ರಲ್ವಾ, ಇದು ಗುಟ್ಕಾ ತಂಬಾಕು ಸೇವನೆ ಮಾಡೋದ್ರಿಂದ ಇದು ಬರಬಹುದಾ ಅಂತ ಡಾಕ್ಟರ್ ಉತ್ತರಿಸ್ತಾರೆ ಕೇಳ್ರಿ. ತಮ್ಮ ರೇಡಿಯೋ ಸೆಟ್ ದೂರ ಇಡಿ. ಸರ್, ಇದು ಮೈಕೋಬ್ಯಾಕ್ಟಿಯಂ ಟ್ಯೂಬರ್ಕ್ಯುಲೋಸಿಸ್ ಅನ್ನೋಂಥ ರೋಗಾಣಿಂದ ಬರುತ್ತೆ. ಆದರೆ ಗುಟ್ಕಾ ಸೇವನೆ, ತಂಬಾಕು ಸೇವನೆ ಮಾಡೋರಲ್ಲಿ ಈ ರೋಗ ಬರುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಓಕೆ, ನಾವು ಈಗ ಸಮಯ ಆಗ್ತಾ ಇರೋದ್ರಿಂದ ಕರೆಗಳನ್ನು ತಗೊಳ್ಳಿಕ್ಕೆ ಆಗೋದಿಲ್ಲ. ಎಸ್ ಡಿ ಎಂ ಆರೋಗ್ಯ ಸಂವಾದ ಇವತ್ತಿನ ವಿಷಯ ಶ್ವಾಸಕೋಶದ ಕ್ಷಯ ರೋಗದ ಕುರಿತಾಗಿತ್ತು. ಡಾಕ್ಟರ್ ಹರ್ಷ ಅಂಜೆಯವರು ಈ ವಾರದ ಶ್ವಾಸಕೋಶ ಕ್ಷಯ ರೋಗದ ಬಗ್ಗೆ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಾರೆ. ಇವರು ವಾರದ ಯಾವ ದಿನಗಳಲ್ಲಿ ಲಭ್ಯ ಇರ್ತಾರೆ ಅಂದರೆ ಎಸ್ ಡಿ ಎಂನಲ್ಲಿ ಮಂಗಳವಾರ, ಗುರುವಾರ ಮತ್ತು ಶನಿವಾರ. ದೂರವಾಣಿ ಸಂಖ್ಯೆ ಇವರನ್ನು ಸಂಪರ್ಕಿಸಬೇಕಾದರೆ 0836247786. ಆಸ್ಪತ್ರೆ ಯಾವುದೇ ವಿಚಾರಣೆಗೆ ತಾವು ದೂರವಾಣಿ ಕರೆಯನ್ನು ಮಾಡಬೇಕಾದ್ರೆ ದೂರವಾಣಿ ಸಂಖ್ಯೆ 0836-2477-777-23-21-000, ಇನ್ನೊಂದು 7187-000. ಈ ವಾರದ ಬಹುಮಾನ ಪ್ರಶ್ನೆ ಏನಪ್ಪ ಅಂದರೆ ಕ್ಷಯ ರೋಗದ ಲಕ್ಷಣಗಳು ಏನು. ಈ ವಾರದ ಬಹುಮಾನ ಪ್ರಶ್ನೆ ಏನಪ್ಪ ಅಂದರೆ ಕ್ಷಯ ರೋಗದ ಲಕ್ಷಣಗಳೇನು. ಉತ್ತರವನ್ನು ಕಳಿಸುವವರು ಸಂಪೂರ್ಣ ವಿಳಾಸದೊಂದಿಗೆ ಪ್ರಾಂಶುಪಾಲರು, ಎಸ್ ಡಿ ಎಂ ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ, ಇಲ್ಲಿ 10 ದಿನದೊಳಗೆ ತಲುಪುವಂಗೆ ಉತ್ತರವನ್ನು ಬರೆದು ಕಳಿಸ್ಬೇಕು. ಕಳೆದ ವಾರ ಕೇಳಿದ ಪ್ರಶ್ನೆ ಏನಪ್ಪ ಅಂದರೆ ಸ್ಥೂಲಕಾಯತಿಗೆ ಊಟದ ಪದ್ಧತಿ ಏನು. ಇದಕ್ಕೆ ಸರಿಯಾದ ಉತ್ತರ, ನಾರಿನ ಅಂಶವುಳ್ಳ ಆಹಾರ ತೆಗೆದುಕೊಳ್ಳಬೇಕು, ಮನೆಯಲ್ಲಿ ತಯಾರಿಸಿದ ಆಹಾರ, ಮೊಳಕೆ ಕಾಳು, ಹಣ್ಣು ತರಕಾರಿಗಳು ಹೆಚ್ಚಾಗಿ ಸೇವಿಸಬೇಕು, ಇವು ಸ್ಥೂಲಕಾಯತಿಗೆ ಊಟದ ಪದ್ಧತಿಯಾಗಿತ್ತು. ಸರಿಯಾದ ಉತ್ತರವನ್ನು ಬರೆದು ಕಳಿಸಿದವರು ಸಮರ್ಥ್ ಎಸ್ ಕೆ ಶುಭೋದಯ ಪ್ರಾಥಮಿಕ ಶಾಲೆ ಕಮತಿಯಿಂದ ಬರೆದು ಕಳಿಸಿದ್ದಾರೆ. ಇವರು ಹುನಗುಂದ ತಾಲೂಕು, ಬಾಗಲಕೋಟೆ ಜಿಲ್ಲೆ. ಸಮರ್ಥವರೇ, ಅಭಿನಂದನೆಗಳು ತಮಗೆ. ನಿಮ್ಮ ಬಹುಮಾನ ಮನಿ ಆರ್ಡರ್ ಮೂಲಕ ಒಂದು ವಾರದೊಳಗೆ ಬಂದು ತಲುಪುತ್ತೆ ತಮಗೆ. ಇನ್ನು ಮುಂದಿನ ಮಂಗಳವಾರದ ವಿಷಯ ಏನಪ್ಪ ಅಂದರೆ ವಿಶ್ವ ಡೌನ್ ಸಿಂಡ್ರೋಮ ದಿನ. ಈ ಕುರಿತು ಮಾತನಾಡಲಿಕ್ಕೆ ಡಾಕ್ಟರ್ ಅಶ್ವಿನಿ ಸಣ್ಣಕ್ಕನವರು ಬರಲಿದ್ದಾರೆ. ಡಾಕ್ಟರ್ ಹರ್ಷ ಅಂಜೆಯವರೇ, ಇಷ್ಟೊತ್ತು ನಮ್ಮ ಜೊತೆಗೆ ಎಸ್ ಡಿ ಎಂ ಆರೋಗ್ಯ ಸಂವಾದ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಕೇಳುಗರಿಗೆ ನೀಡಿದ್ದೀರಿ. ತಮಗೆ ಕಾರ್ಯಕ್ರಮದ ನಮ್ಮ ಎಲ್ಲ ಕೇಳುಗರ ಪರವಾಗಿ ಮತ್ತು ಆಕಾಶವಾಣಿಯ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಚಂದು ಕಾಕಾ, ಸರ್ ಆಫ್ ಜುವೆಲ್ಸ್.